ಈಗ ವ್ಯವಹಾರ ಅಂತ ಅಂದ್ರೆ ಸಣ್ಣ ಪುಟ್ಟದ್ದಲ್ಲ, ಅದು ಕೂಡ ದೊಡ್ಡ ವ್ಯವಹಾರನೇ. ಆದ್ರೂ ಕೃಷಿ ನಿಮಗೆ ಹೆಚ್ಚು ಇಷ್ಟ ಅಂತೀರಿ ಮತ್ತೆ ಹೆಚ್ಚು ಒತ್ತನ್ನ ಕೃಷಿಗೆ ಕೊಡ್ತಾ ಇದ್ರಿ, ಯಾಕೆ ಸರ್? ಅದೇನೋ ಒಂದು ಖುಷಿ ಸರ್. ನಾವು ಹೇಳಿ ನಮ್ಮ ಬೆಂಗಳೂರು 2011 ಬಂದಾಗ ನಾನು ಬೇರೆ ವ್ಯವಹಾರ ಮಾಡ್ತಾ ಇರಲಿಲ್ಲ, ಕೃಷಿಗೆ ಅಂತಲೇ ಬಂದದ್ದು. ಅವತ್ತ ನನಗೆ ಏನೋ ಒಂಥರ ಕೈ ಹಿಡಿದು ನಡೆಸ್ದಂಗಾಯ್ತು. ಅದು ಹೇಳ್ತಾರಲ್ಲ, ಸ್ವಂತ ಅನುಭವ ಆಗತಕ್ಕ ಬೇರೆಯವರಿಗೆ ಏನಾಗುತ್ತೆ ಅಂದ್ರೆ ಇದೇನಪ್ಪ ಅನ್ನಿಸ್ಬೋದು. ಅವರಿಗೆ ಸ್ವಂತ ಅನುಭವ ಆಗುತ್ತಲ್ಲ ಅವತ್ತ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ನಾವ್ ಹೇಳೋದು, ಆಲ್ಮೋಸ್ಟ್ 90% ಜನ ನೀವು ಹೊರಗಡೆ ಇರೋನು ಕೇಳ್ಬೋದು, ಈ ಕೊರೋನಾ ಅನ್ನೋದು ಜೀವನ ಯಾವತರ ಪಾಠ ಕಲಿಸ್ತು ಅಂದ್ರೆ, ಪ್ರತಿಯೊಬ್ಬನಿಗೆ ನೀನೇ ಹೋದ್ರು ಹುಟ್ಟೋರ್ ನೆಲೆ ಇದೆಯಲ್ಲ ಅಲ್ಲಿ ಬರ್ಲೇಬೇಕು ಮಗ, ನೀನ್ ಬಂದು ನಿಂತು ನೀನಲ್ಲಿ ಏನಿದೆ ಅದ್ ನಿನ್ ಜೀವನ ನೋಡ್ಲೇಬೇಕು ಅನ್ನೋದ್ ತೋರಿಸ್ಕೊಡ್ತು ಕೊರೋನಾ ಅನ್ನೋದು. ಅದರಿಂದ ನಾವ್ ಅದನ್ನ ಮೊದ್ಲೇ ಅರ್ತ್ಕೊಬಿಟ್ಟಿದ್ದು, ನಾವ್ ಎಲ್ಲೇ ಏನೇ ಹೋದ್ರು ನಾವ್ ಇಲ್ಲೇ ಬರ್ಬೇಕು, ನಾವ್ ಇಲ್ಲೇ ನಮ್ಗೆ ಕೊನೆ ಜೀವನ, ನಾವು ಅದರಿಂದ ಇಲ್ಲಿ ಏನಾರು ಇಂಪ್ರೂವ್ಮೆಂಟ್ ಮಾಡಿರ್ಬೇಕು. ಅದು ಇವತ್ತಿಗೆ ನನಗಲ್ದೆ ಇದ್ರು ಮುಂದೆ 10 ವರ್ಷಕ್ಕೆ ಏನಾರು ಒಂದು ರಿಟರ್ನ್ಸ್ ಬರೋ ತರ ನಾವು ಮಾಡಿರ್ಬೇಕು ಕೃಷಿಯಿಂದ. ಅದಕ್ಕೆ ನಾವು ಎಲ್ಲ ರೀತಿ ಒಂದು ಪ್ರೇರೇಪಣೆ ಮಾಡ್ಕೊಂಡು ರೆಡಿ ಇದ್ದು, ಆ ಒಂದು ಪ್ಲಾನ್ ಮೇಲೆ ತೆಂಗಿರ್ಬೋದು ಇದೆಲ್ಲ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡಿದ್ದು. ಇವತ್ತು ಯಾವುದೇ ಕೈಗಾರಿಕೆ ಯಾವುದೇ ಬಿಸ್ನೆಸ್ ಏನೇ ಇದ್ರು ಕೂಡ ಮೂಲ ಕೃಷಿನೇ ಅಂತೀರಿ? ಮೂಲ ಕೃಷಿನೇ, ಅದನ್ನ ನಾನು 100% ನಂಬ್ತೀನಿ. ನಾನು ಎಷ್ಟೇ ಏನೇ ಬಿಸ್ನೆಸ್ ಮಾಡ್ತಿರ್ಬೋದು ಆದ್ರೆ ನಾನು ಮೂಲ ಕೃಷಿ ಅನ್ನೋದು ನಾನು ನಂಬ್ತೀನಿ. ಒಂದಲ್ಲ ಒಂದು ಸಲ ಬರ್ಲೇಬೇಕು, ಅದಿರ್ಲೇಬೇಕು ಖಂಡಿತ. ಅದಿದ್ರೇನೆ ನೆಮ್ಮದಿ ಜೀವನ, ಅದ್ರಲ್ಲಿ ಬಂದ್ರೇನೆ ನೆಮ್ಮದಿ. ಇವತ್ ನಾವು ಎಷ್ಟೇ 1,000 ರೂಪಾಯಿ ಕೊಟ್ಟು ಅಕ್ಕಿ ತಂದ್ರು, ನಾವು ಈಗ ಲಾಸ್ಟ್ ಟೈಮ್ ನಾವು ಭತ್ತ ಬೆಳೆದು ಅದನ್ನ ಊಟ ಮಾಡ್ಬೇಕಾದ್ರೆ ಬರೋ ಫೀಲು, ನಾವು 1,000 ಕೊಟ್ಟು ತಂದ್ರು ಅಕ್ಕಿ ತಿನ್ಬೇಕಾದ್ರೆ ಬರಲ್ಲ ನಮಗೆ ಆತ್ಮಸಾಕ್ಷಿ ಅನ್ನೋದೊಂದು ಬಂದ್ಬಿಡುತ್ತಾಗ, ಓ ನೋಡಪ್ಪ ನಾವು ಕಷ್ಟಪಟ್ಟದ್ದು ನಾವು ಶ್ರಮ ಪಟ್ಟದ್ದು ಅನ್ನೋದೊಂದು ಫೀಲ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಅದರಿಂದ ಒಂದು ಒಳ್ಳೆ ರೀತಿ ಇರುತ್ತೆ, ಯಾವುದೇ ಕೆಮಿಕಲ್ ಇರಲ್ಲ, ಭತ್ತ ಇರ್ಬೋದು, ಈ ರಾಗಿ ಪ್ರತಿನಿತ್ಯ ಯೂಸ್ ಮಾಡ್ತೀವಿ ನಾವು, ಭತ್ತ ಇರ್ಬೋದು, ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಗದ್ದೆ ಎಷ್ಟಿದೆ? ಗದ್ದೆ ಒಂದು 20 ಗುಂಟೆ ಇದೆ ಸರ್. 20 ಗುಂಟೆ ಇದೆ, ಭತ್ತ ಬೆಳ್ಕೋತೀರಿ? ಹೌದು ಹೌದು. ಯಾವ ಭತ್ತ ಹಾಕತ್ತೀರಿ? ರಾಜಮುಡಿ. ರಾಜಮುಡಿ ಹಾಕತ್ತೀರಿ ವರ್ಷ ವರ್ಷ? ಯಾಕೆ ರಾಜಮುಡಿ ಹಾಕ್ತೀರಿ? ಅದು ಚಂದ, ಮಕ್ಳಿಗೆಲ್ಲ ಆರೋಗ್ಯವಾಗಿರುತ್ತೆ ಅನ್ನೋದು. ಅದನ್ನ ಅದನ್ನ ಹಾಕೊಂಡು ಪ್ರತಿ ವರ್ಷನು ಅದನ್ನೇ ಬೆಳ್ಕೊಳ್ತೀರಿ. ದನಕರುಗಳು ಅಂದ್ರೆ ಕೆರೆಯಲ್ಲಿ ನೀರು ಬಂದಾಗ, ಲಾಸ್ಟ್ 2 ಇಯರ್ಸ್ ನೀರ್ ಇರ್ಲಿಲ್ಲ, ಈಗ ಫುಲ್ ಇದೆ. ಲಾಸ್ಟ್ ಬೆಳೆನ ಬೆಳೆದ್ರೆ ನೆಕ್ಸ್ಟ್ ಬೆಳೆ ಬೆಳಿಬಹುದು, ಆತರ ಇದೆ. ಅದರಿಂದ ಏನ್ ಸಮಸ್ಯೆ ಇಲ್ಲ. ದನಕರುಗಳೆಲ್ಲ ಎಷ್ಟು ಸಾಕೊಂಡಿದ್ರು ತೇಜಸ್? ಈಗ ಕಮ್ಮಿ ಇದೆ ಸರ್, ಒಂದ್ 3 ವರ್ಷ ಇದೆ ಅಷ್ಟೇ ಕಮ್ಮಿ. ನಮ್ಮ ಅಮ್ಮರ್ ಎಕ್ಸ್ಪೈರ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ನಮಗೂ ಸ್ವಲ್ಪ ನೀವು ಹೇಳಿದಂಗೆ ಹೊರಗಡೆ ಹೊರಗಡೆ ಇರೋದ್ರಿಂದ ಸರಿಯಾದ ಟೈಮಿಗೆ ಡೈರಿಗೆ ಹೋಗಕ್ಕೆ ಎಲ್ಲ ಬರಕ್ ಆಗೋದ್ರಿಂದ, ಮನೆ ಸ್ವಲ್ಪ ದೂರ ಇರೋದ್ರಿಂದ ನಾವು ಸ್ವಲ್ಪ ಕಮ್ಮಿ ಮಾಡಿದೀವಿ. ಕೋಳಿ ಕುರಿ? ನಾಟಿ ಕೋಳಿ ಇದೆ, ಒಂದ್ 20 ನಾಟಿ ಕೋಳಿ ಇದೆ, ಒಂದೆರಡು ಮೇಕೆ ಇದೆ, ಎಲ್ಲ ಚೆನ್ನಾಗಿದೆ. ಕೃಷಿಯಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ ಸರ್? ನನಗೆ ಮೇಜರ್ ಒಂದು 1 ಎಕರೆ ತೋಟ ಇದೆ, ಅದು ದೊಡ್ಡ ಮರ ಇದೆ, ಅದಕ್ಕೆ ಅಡಿಕೆ ಕೂರಿಸ್ಬೇಕು ಅಂತ ಒಂದು ತುಂಬಾ ಯೋಚನೆ ಇದೆ. ಅಲ್ಲಿ ಸ್ವಲ್ಪ ನೀರಿನ ಸಂಪರ್ಕ ಕಮ್ಮಿ ಇತ್ತು, ಅದನ್ನ ಈಗ ರೆಡಿ ಮಾಡಿಸ್ಬೇಕು. ಈ ಮಂತ್ ರೆಡಿ ಮಾಡಿಸಿ ಅಡಿಕೆ ಕೂರಿಸ್ಬೇಕು ಅಂತ ಒಂದು ಯೋಚನೆ ಇದೆ. ಮಳೆ ಎಲ್ಲ ಚೆನ್ನಾಗಿ ಆಗುತ್ತಲ್ಲ ನಿಮ್ ಕಡೆ? ಈ ಭಾಗದಲ್ಲಿ ಆಲ್ಮೋಸ್ಟ್ ಪರವಾಗಿಲ್ಲ ಸರ್, ಏನ್ ತೊಂದರೆ ಇಲ್ಲ, ಮಳೆ ಉತ್ತಮ ರೀತಿ ಬರುತ್ತೆ ಸಮಯಕ್ಕೆ ಸರಿಯಾಗಿ. ಈಗ ಮೊನ್ನೆ ಒಂದಾದ ಒಳ್ಳೆ ಮಳೆ ಆಯ್ತು, ಎಲ್ಲ ರೈತರು ಜಮೀನು ಅದ ಮಾಡ್ಕೊಳಕ್ಕೆ ಒಳ್ಳೆ ರೀತಿ ಅನುವು ಆಯ್ತು. ಕೃಷಿಯಿಂದ ನಿಮಗೆ 1 ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟು ಆದಾಯ ಬರುತ್ತೆ ಸರ್? ನಾವು ಆದಾಯ ಅಂತ ನಮಗೆ ಹೊರಗಡೆ ಬಿಸ್ನೆಸ್ ಇರೋದ್ರಿಂದ ಇಷ್ಟೇ ಅಂತ ನಿಖರವಾಗಿ ನಾನು ಯಾವತ್ತು ಏನ್ ಗೆಸ್ ಮಾಡಿ ಇದು ಮಾಡಿಲ್ಲ, ಬಟ್ ಬರುತ್ತೆ ಸರ್. ಏನು ಒಂದು ಹಳ್ಳಿ ಜೀವನಕ್ಕೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನ್ ಸಮಸ್ಯೆ ಇಲ್ಲ, ಆರಾಮಾಗಿ ಮಾಡ್ಬೋದು ಸರ್. ನಿಮಗೆ ಲಾಸ್ ಆಗದಂಗೆ ಆದಾಯ ಬರುತ್ತೆ ಸರ್? ಲಾಸ್ ಆಗದಂಗೆ ಬಂದಿದೆ. ತುಂಬಾ ಜನ ಕೃಷಿ ಅಂದ್ರೆ ಲಾಸು, ಏನು ಮಾಡಕ್ಕಾಗಲ್ಲ. ನಾನೇ ಹೇಳ್ತಾ ಇದ್ನಲ್ಲ, ಈಗ ನೋಡಿ 6,000 ರೂಪಾಯಿ ಬಿತ್ತನೆ ತಂದು ಶುಂಠಿ ಹಾಕ್ತು, ಅದರಲ್ಲಿ ಅಟ್ಲೀಸ್ಟ್ ಒಂದು 3,000 ರೂಪಾಯಿ ಸಿಕ್ಕಿದ್ರೆ ರೈತರು ಬಚಾವ್ ಆಗಾರು. ಈಗ 1,000-1,200 ಆಗಿರೋದ್ರಿಂದ ಲಾಸ್ ಅದು. ಒಪ್ಕೊಳ್ಳೇಬೇಕು ಯಾರಾದ್ರೂ, ನಾನು ಒಪ್ಕೊಳ್ಳೇಬೇಕದ, ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಕಣ್ಣೆದುರುಗಡೆ ಇರೋದು. ಅದೇ ಇದು 17-18 ಚೀಲ ಆಗ್ತೆ, ಅದು 400 ಚೀಲ ಇಳುವರಿ ಬತ್ತೈತೆ. ಅದು 2,000 ರೂಪಾಯಿ ಸಿಕ್ಕಿದ್ರೆ ನಂಗೆ ಲಾಸ್ ಇಲ್ಲ. ಅದು 6,000 ರೂಪಾಯಿ ಬಿತ್ತನೆ ತಂದಾಕಿದ್ರು ನಂಗೆ ಇಳುವರಿ ಚೆನ್ನಾಗಿತ್ತು, ಲಾಸ್ ಆಗಲಿಲ್ಲ. ಅದು ಇಳುವರಿ ಸ್ವಲ್ಪ ಫೇಲ್ ಆಯಿತು, ಲಾಸ್ ಆಯಿತು. ಆತರ ನಾವು ಸರಿಯಾದ ಟೈಮಿಗೆ ಸರಿಯಾದ ರೀತಿ ಭೂಮಿ ಆಯ್ಕೆ ಮಾಡಿ ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಯಾವುದೂ ಸಹ ಸಮಸ್ಯೆ ಆಗಲ್ಲ, ಲಾಸು ಆಗಲ್ಲ. ನಿಮ್ಮನ್ನ ಸಂಪರ್ಕ ಮಾಡೋದ್ ಹೇಗೆ ತೇಜಸ್ ಕುಮಾರ್? ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? 7022-3482-16. ಇನ್ನೊಂದ್ಸರಿ ಹೇಳಿ, 7022-3482-16. ಒಳ್ಳೆದು ತೇಜಸ್ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಸಣ್ಣಚಾಕನಹಳ್ಳಿಯ ಯುವ ಕೃಷಿಕ ಎಸ್ಟಿ ತೇಜಸ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನ. ಸಾಹಿತ್ಯ ಚಿಂತಾಮಣಿ ಕೊಡ್ಲೇಕೆರೆ. ಈಗ ಕೊಲ್ಲುತ್ತಿದೆ ಹೂವಿಗೆ ಕನ್ನ